ಹಿನ್ನೆಲೆಯಲ್ಲಿ ರೈತರು ಹೆಚ್ಚು ಹೆಚ್ಚು ಇಳುವರಿ ತೆಗೆಯಲಾರಂಭಿಸಿದರು. ಇದರ ಪ್ರಯುಕ್ತ ರೈತರು ರಾಸಾಯನಿಕ ಗೊಬ್ಬರಗಳ ವ್ಯಾಮೋಹಕ್ಕೆ ತುತ್ತಾಗಿ ಸಾವಯವ ಗೊಬ್ಬರವನ್ನು ಕಡಿಮೆ ಮಾಡಿದರು. ಇದರ ಪರಿಣಾಮವಾಗಿ ವರ್ಷ ಕಳೆದಂತೆ ಮಣ್ಣಿನ ಫಲವತ್ತತೆಯು ಕ್ಷೀಣಿಸುವುದರಿಂದ ಇಳುವರಿಯೂ ಕೂಡ ಕುಂಠಿತಗೊಳ್ಳುತ್ತಿದೆ. ಜಮೀನಿನ ಉತ್ಪಾದಕತೆ ಹೆಚ್ಚಿಸಲು ಅಥವಾ ಕಾಪಾಡಲು ಸಾವಯವ ರಾಸಾಯನಿಕ ಮತ್ತು ಜೈವಿಕ ಸಂಯೋಜನೆಯ ಮೂಲಕ ನಿರ್ವಹಿಸಬೇಕಾಗಿದೆ. ಇದರ ಜೊತೆಗೆ ಮಣ್ಣಿನಲ್ಲಿ ಸಸ್ಯ ಪೌಷ್ಟಿಕ ಸಂಗ್ರಹಣೆ ಮತ್ತು ಅದರ ಸುಧಾರಣೆಯೊಂದಿಗೆ ಮತ್ತು ಪರಿಸರ ಹಾನಿಯಾಗದಂತೆ ನೋಡಿಕೊಳ್ಳಬೇಕಾಗುವುದು ನಮ್ಮ ಜವಾಬ್ದಾರಿಯಾಗಿದೆ. ಇದು ಸಮಗ್ರ ಕೃಷಿ ಪೋಷಕಾಂಶಗಳ ನಿರ್ವಹಣೆಯಿಂದ ಮಾತ್ರ ಸಾಧ್ಯವಾಗಿದೆ. ಸಮಗ್ರ ಪೋಷಕಾಂಶಗಳ ನಿರ್ವಹಣಾ ಘಟಕಗಳು ಯಾವುವೆಂದರೆ, ಮೊದಲಿಗೆ ಸಾವಯವ ಗೊಬ್ಬರಗಳು. ಮನೆ ಮತ್ತು ಕೃಷಿ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಬರುವ ತ್ಯಾಜ್ಯವನ್ನು ನಾವು ಒಂದು ಗುಂಡಿಯಲ್ಲಿ ಶೇಖರಣೆ ಮಾಡಿ ಕೊಳೆಯಲು ಬಿಟ್ಟು ತದನಂತರ ಗೊಬ್ಬರವಾಗಿ ಉಪಯೋಗಿಸಬಹುದಾಗಿದೆ. ಅವುಗಳೆಂದರೆ ಕೃಷಿ ಮನೆಯಂಗಳದ ಗೊಬ್ಬರ, ಕಾಂಪೋಸ್ಟ್, ಕುರಿ, ಮೇಕೆ, ಕೋಳಿ ಗೊಬ್ಬರ, ಹಂದಿ ಗೊಬ್ಬರಗಳು, ರೇಷ್ಮೆ ತ್ಯಾಜ್ಯ, ನಗರ ತ್ಯಾಜ್ಯ, ಜೈವಿಕ ಅನಿಲ ಘಟಕದ ತ್ಯಾಜ್ಯ ಇತ್ಯಾದಿ. ಇವು ಕಡಿಮೆ ವಿಶ್ಲೇಷಣಾತ್ಮಕ ಮೌಲ್ಯವಿರುವ ವಸ್ತುಗಳು. ಈ ತರಹದ ವಸ್ತುಗಳನ್ನು ಪೋಷಕಾಂಶಗಳ ಗಿಡಕ್ಕೆ ಬೇಕಾಗಿರುವ ರೂಪದಲ್ಲಿ ಅಥವಾ ಅದರಲ್ಲಿ ಸಾವಯವ ಅಂಶ ಹೆಚ್ಚಿಗೆ ಇದ್ದು ಇದನ್ನು ನಾವು ಸ್ವಲ್ಪ ಕಾಲ ಕೊಳೆಯಲು ಬಿಟ್ಟು ತದನಂತರ ಉಪಯೋಗಿಸಬಹುದಾಗಿದೆ. ಸಾವಯವ ಗೊಬ್ಬರಗಳು ಗುಂಪಿಗೆ ಸೇರಿದ ಎಲ್ಲಾ ಕೇಕ್ಗಳು ಅಂದರೆ ಎಣ್ಣೆ ಕಾಳುಗಳಿಂದ ಎಣ್ಣೆ ತೆಗೆದ ನಂತರ ಉಳಿದ ಭಾಗವನ್ನು ನೇರವಾಗಿ ಗೊಬ್ಬರವಾಗಿ ಉಪಯೋಗಿಸಬಹುದಾಗಿದೆ, ಏಕೆಂದರೆ ಇವು ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿರುತ್ತದೆ. ಎರಡನೆಯದಾಗಿ, ಹಸಿರೆಲೆ ಗೊಬ್ಬರಗಳು. ದ್ವಿದಳ ಧಾನ್ಯಗಳ ಜಾತಿಗೆ ಸೇರಿದ ಹಸಿರೆಲೆ ಗೊಬ್ಬರ ಬೀಜವನ್ನು ಭೂಮಿಗೆ ಖಾಲಿ ಇದ್ದಾಗ ಬಿತ್ತಿ ಬೆಳೆದ ಮೇಲೆ ಹೂ ಕಚ್ಚುವ ಮೊದಲಿಗೆ ಅದನ್ನು ಮಣ್ಣಿಗೆ ಸೇರಿಸಬೇಕಾಗಿದೆ. ಹಸಿರೆಲೆ ಗೊಬ್ಬರ ಗಿಡವನ್ನು ಬದುಗಳಲ್ಲಿ ಅಥವಾ ಖಾಲಿ ಇರುವ ಜಾಗಗಳಲ್ಲಿ ಬೆಳೆಸಿ ಅದನ್ನು 1 ಮೀಟರ್ ಎತ್ತರಕ್ಕೆ ಕಟಾವು ಮಾಡಿ ತದನಂತರ ಚಿಗುರಿದ ಭಾಗವನ್ನು ಕಟಾವು ಮಾಡಿ ಗೊಬ್ಬರಕ್ಕಾಗಿ ಬಳಸಬಹುದಾಗಿದೆ. ಹಸಿರು ಗೊಬ್ಬರ ಅಥವಾ ಹಸಿರೆಲೆ ಗೊಬ್ಬರಗಳು ಗಿಡಗಳು ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಒಳಗೊಂಡಿದ್ದು ಅವು ಕೊಟ್ಟಿಗೆ ಗೊಬ್ಬರಕ್ಕೆ ಸಮನಾಗಿ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಡಯಾಂಚ, ಅಲಸಂದಿ ಈ ತರಹದ ಗಿಡಗಳನ್ನು ಬಳಸಬಹುದಾಗಿದೆ. ಹಾಗೆ ಬೇಲಿಯಲ್ಲಿರುವಂತಹ ಗ್ಲೀರಿಸಿಡಿಯಾ, ಸಸ್ಪೇನಿಯಾ, ಹೊಂಗೆ ಇತ್ಯಾದಿ ಗಿಡಗಳನ್ನು ನಾವು ಹಸಿರೆಲೆ ಗೊಬ್ಬರವನ್ನಾಗಿ ಬಳಸಬಹುದಾಗಿದೆ. ಮೂರನೆಯದಾಗಿ, ಬೆಳೆ ಶೇಷಗಳು. ಬೆಳೆಗಳಿಂದ ದೊರೆಯುವ ತ್ಯಾಜ್ಯಗಳನ್ನು ಸುಡುವುದರಿಂದ ಸಾರಜನಕ, ರಂಜಕ, ಗಂಧಕ ಮತ್ತು ಬೋರಾನ್ ವ್ಯರ್ಥವಾಗಿ ಹೋಗುತ್ತದೆ. ಅದರಿಂದ ಬೆಳೆ ಶೇಷಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ನಮ್ಮ ಜವಾಬ್ದಾರಿಯಾಗಿದೆ. ನಾಲ್ಕನೆಯದಾಗಿ, ಬೆಳೆಯ ಸರದಿ. ಬೆಳೆಯ ಸರದಿಯ ಮೂಲಭೂತ ನಿಯಮ ಎಂದರೆ, ಒಂದು ಬೆಳೆ ಹಾಕಿದ ನಂತರ ಅದೇ ಬೆಳೆ ಬೆಳೆಯಬಾರದು. ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ಬೆಳೆ ಸರದಿಯ ಪೋಷಕಾಂಶಗಳು ಪೂರೈಕೆಯಿಂದ ಪ್ರಮುಖ ಪಾತ್ರವಾಗಿರುತ್ತದೆ. ಇದರ ಬೆಳೆಗಳ ಜೊತೆಗೆ ದ್ವಿದಳ ಧಾನ್ಯಗಳನ್ನು ಸರದಿ ಮಾಡುವುದರಿಂದ ವರ್ಷಕ್ಕೊಮ್ಮೆ ಸುಮಾರು 140-490 ಕಿಲೋಗ್ರಾಂನಷ್ಟು ಸಾರಜನಕವನ್ನು ಮಣ್ಣಿಗೆ ಸೇರಿಸಲು ಸಹಾಯಕವಾಗಿರುತ್ತದೆ. ಐದನೆಯದಾಗಿ, ಜೈವಿಕ ಗೊಬ್ಬರಗಳು. ಇವು ಸಸ್ಯ ಪೋಷಕಾಂಶಗಳ ಲಭ್ಯತೆಯನ್ನು ಹೆಚ್ಚಿಸಲು ಉಪಯೋಗಿಸಿ ಸೂಕ್ಷ್ಮ ಜೀವಿಗಳು ಇವನ್ನು ಬೀಜ ಅಥವಾ ಮಣ್ಣಿನಲ್ಲಿ ಅಥವಾ ಎರಡು ಮುಖಾಂತರ ಕೂಡ ಲಸಿಕೆ ರೂಪದಲ್ಲಿ ಬಳಸಬಹುದಾಗಿದೆ. ರೈತ ಬಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನನ್ನ ಮೊಬೈಲ್ ನಂಬರ್ 9738-22-77-77. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಚಿತ್ರದುರ್ಗದ ಬಸಪ್ಪ ಆಸ್ಪತ್ರೆಯಲ್ಲಿ ಇದೀಗ 24 ಗಂಟೆಗಳ ಕಾಲ ತುರ್ತು ವೈದ್ಯಕೀಯ ಚಿಕಿತ್ಸೆ ಅಲ್ಲದೆ ಆರೋಗ್ಯ ಸಮಸ್ಯೆಗಳಾದ ಹೃದಯ ವೈಫಲ್ಯ, ಅಸ್ತಮ, ಮಧುಮೇಹ, ಹೊಟ್ಟೆ ನೋವು, ಸಾಮಾನ್ಯ ಜ್ವರ ಸೇರಿದಂತೆ ಮೂತ್ರಪಿಂಡ ಮತ್ತು ಕೀಲು ಮೂಳೆ ಸಮಸ್ಯೆಗಳಿಗೆ ನುರಿತ ವೈದ್ಯರಿಂದ ಚಿಕಿತ್ಸೆ ದೊರೆಯುತ್ತಿದೆ. ಹೆರಿಗೆ, ಸಿಜೇರಿಯನ್ ಹೆರಿಗೆ, ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲಾ ರೀತಿಯ ಸ್ತ್ರೀ ರೋಗಗಳಿಗೆ ತಜ್ಞ ವೈದ್ಯರಿಂದ ಚಿಕಿತ್ಸೆ, ಫಿಸಿಯೋಥೆರಪಿ, ಸ್ಕ್ಯಾನಿಂಗ್, ಡೇ ಕೇರ್ ಜೊತೆಗೆ ಕೈಗೆಟಕುವ ದರದಲ್ಲಿ ವಿವಿಧ ವರ್ಗಗಳ ವಾರ್ಡ್ಗಳು ಲಭ್ಯವಿರುತ್ತದೆ. ಬಸಪ್ಪ ಆಸ್ಪತ್ರೆಯಲ್ಲಿ ಎಲ್ಲಾ ಕಂಪನಿಗಳ ಆರೋಗ್ಯ ವಿಮೆಗಳ ಜೊತೆಗೆ ಜ್ಯೋತಿ ಸಂಜೀವಿನಿ, ಯಶಸ್ವಿನಿ ಮತ್ತು ಆಯುಷ್ಮಾನ್ ಭಾರತ್ ಯೋಜನೆಯಡಿ ಚಿಕಿತ್ಸೆ ಲಭ್ಯವಿದೆ. ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 8548874444, ಮತ್ತೊಂದು ಮೊಬೈಲ್ ಸಂಖ್ಯೆ 8548894444. ಬಸಪ್ಪ ಹಾಸ್ಪಿಟಲ್, ಕೇರಿಂಗ್ ಲೈವ್ಸ್. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು. ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಹು ರಮಾ ಬಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ ಸಮಝ ಕರ್ ಲೇನಾ, ಕಹೀ ಕೋಯಿ ಠಗ್ ನಾ ಲೇ. ಅಮ್ಮಾ, ವೋ ಜಮಾನೆ ಗಯೇ, ಅಬ್ ಗ್ರಾಹಕ್ ಕೋ ಕೋಯಿ ಠಗ್ ನಹೀ ಸಕ್ತಾ. ಅಚ್ಛಾ, ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ. ಇಸ್ಸೇ ಗ್ರಾಹಕೋ ಕೋ ಕೋಯಿ ಶಂಕಾ ನಹೀ ರಹತಿ, ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾಂ, ಹಮೇಶಾ ಹಾಲ್ಮಾರ್ಕ್ ಕೆ ತೀನ್ ನಿಶಾನ್, BIS ಕಾ ಲೋಗೋ, ಸೋನೆ ಕಿ ಶುದ್ಧತಾ ಕ್ಯಾರೆಟ್ ಮೇ, ಔರ್ 6 ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಇನ್ನು ಮುಂದೆ ಕೇಳಿ, ಚಿಪ್ಪು ಅಣಬೆ ಕೃಷಿ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಿಎ ಸುಮನಾ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಈ ಚಿಪ್ಪು ಅಣಬೆ ಕೃಷಿ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ಈಗ ನಮ್ಮ ಜೊತೆಗಿದ್ದಾರೆ ಹಿರಿಯೂರು ಬಬ್ಬೂರು ಫಾರ್ಮ್ನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಡಿ ಎ ಸುಮನ ಅವರು ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ತಾವು ಇವತ್ತು ಚಿಪ್ಪು ಅಣಬೆ ಕೃಷಿ ಇದರ ಬಗ್ಗೆ ಮಾಹಿತಿ ಮಾಡ್ಕೊಳ್ಬೇಕು ಅಂದ್ರೆ, ಈ ಚಿಪ್ಪು ಅಣಬೆ ಅಂದ್ರೆ ಏನು, ಯಾಕೆ ನಾವು ಇದನ್ನು ಬೆಳಿಬೇಕು, ಇದನ್ನು ಬೆಳೆಯೋದ್ರಿಂದ ನಮಗೆ ಅಂದ್ರೆ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ, ಇದರ ಒಂದು ಬೇಸಾಯ ಅಂದ್ರೆ ಬೇಸಾಯ ಕ್ರಮಗಳು ಅಥವಾ ಉತ್ಪಾದನಾ ಕ್ರಮಗಳು ಹೇಗೆ, ಮತ್ತೆ ಇದರ ಒಂದು ಸೇವನೆಯಿಂದ ನಮಗೆ ಯಾವ ರೀತಿಯ ಪೋಷಕಾಂಶಗಳು ಸಿಗುತ್ತೆ, ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ. ಮೊದಲಿಗೆ ಈ ಚಿಪ್ಪು ಅಣಬೆ ಅಂದ್ರೇನು, ನಾವು ಯಾಕಂದ್ರೆ ಸಾಕಷ್ಟು ಅಣಬೆ ನೋಡಿದ್ದೇವೆ, ಬೇರೆ ಬೇರೆ ರೀತಿಯ ಅಣಬೆಗಳು ಇರ್ತವೆ, ಆದರೆ ನೀವು ಇವತ್ತು ಈ ಚಿಪ್ಪು ಅಣಬೆ ಅದರ ಬಗ್ಗೆ ನೀವು ಮಾಹಿತಿ ಮಾಡಿಕೊಡ್ತಾರೆ, ಅದಕ್ಕೋಸ್ಕರ ಈ ಚಿಪ್ಪು ಅಣಬೆ ಅಂದ್ರೇನು, ಅದರ ವಿಶೇಷತೆ ಏನು? ಚಿಪ್ಪು ಅಣಬೆ ಅಣಬೆ ಜಾತಿಯ ಒಂದು ವರ್ಗಕ್ಕೆ ಸೇರಿದ ಒಂದು ಶಿಲೀಂಧ್ರವಾಗಿದೆ. ಇದಕ್ಕೆ ಯಾತಕಪ್ಪ ನಾವು ಚಿಪ್ಪು ಅಣಬೆ ಅಂತೀವಿ ಅಂತಂದ್ರೆ, ಇದು ಅರಳದಾಗ ಕಪ್ಪೆ ಚಿಪ್ಪಿನ ಆಕಾರದಲ್ಲಿ ಇರುತ್ತೆ. ಸೊ ಅದರಿಂದ ನಾವು ಇದಕ್ಕೆ ಚಿಪ್ಪು ಅಣಬೆ ಅಂತ ಹೆಸರು ಕೊಟ್ಟಿದ್ದೀವಿ. ಮತ್ತೆ ಹಲವಾರು ತರ ಬೇರೆ ಅಣಬೆಗಳು ಸಹಿತ ಇದೆ, ಗುಂಡಿ ಅಣಬೆ, ಹಾಲಣಬೆ ಅಂತ. ಸೊ ನಾವು ಅದರ ಬೆಳೆಯುವಂತ ಪ್ರಕೃತಿಯನ್ನ ನೋಡಿ, ಅದರ ಒಂದು ಗಾತ್ರವನ್ನ ನೋಡಿ ನಾವು ಇದಕ್ಕೆ ಸಾಮಾನ್ಯವಾಗಿ ಚಿಪ್ಪು ಅಣಬೆ ಕೃಷಿ ಅಂತ ಹೆಸರಿಟ್ಟಿದ್ದೀವಿ. ಈ ಅಣಬೆ ಅನ್ನೋದು ಒಂದು ಸಸ್ಯವರ್ಗಕ್ಕೆ ಸೇರಿದ ಒಂದು ಶಿಲೀಂಧ್ರ ಆಗಿದೆ. ಇದು ತಿನ್ನುವಂತಹ ಆಹಾರ ಪದಾರ್ಥಗಳ ಪಟ್ಟಿಯಲ್ಲಿ ತರಕಾರಿ ಪದಾರ್ಥವನ್ನಾಗಿ ಈಗ ನಾವು ಸೇರಿಸ್ಕೊಂಡಿದ್ದೀವಿ. ಯಾಕಂದ್ರೆ ಇದು ಸ್ವಲ್ಪ ಮೃದುವಾಗಿದ್ದು ಮತ್ತೆ ಎಲ್ಲಾ ತರಹದ ಮಸಾಲೆಯನ್ನು ಇದು ಅಳವಡಿಸಿಕೊಂಡು ಮತ್ತೆ ಹೆಚ್ಚಿನ ಪ್ರೋಟೀನ್ ಜೀವಸತ್ವಗಳು ಹೇರಳವಾಗಿರೋದ್ರಿಂದ ಇದನ್ನ ನಾವೊಂದು ಆಹಾರ ಪದಾರ್ಥ ಪಟ್ಟಿಯಲ್ಲಿ ಈಗ ಸೇರಿಸ್ಕೊಂಡು ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ಟು ನಾವು ಇದನ್ನ ಬೆಳೆಸುವಂತಹ ಒಂದು ಕ್ರಮನ ಕೈಗೊಳ್ತಾ ಇದೀವಿ. ಈ ಚಿಪ್ಪು ಅಣಬೆನ ಯಾಕೆ ಬೆಳಿಬೇಕು ಅಂತ ಹೇಳ್ತೀರಾ? ರೈತ ಬಾಂಧವರೇ, ಈ ಅಣಬೆಯಲ್ಲಿ ಸಾಕಷ್ಟು ಪ್ರೋಟೀನು ಜೀವಸತ್ವಗಳು ತುಂಬಾ ಇರೋದ್ರಿಂದ ಮತ್ತೆ ಶರ್ಕರೆ ಪಿಷ್ಟ ತುಂಬಾ ಕಡಿಮೆ ಇರೋದ್ರಿಂದ ಸಕ್ಕರೆ ರೋಗಿಗಳಿಗೆ ಇದು ಬಹು ಉತ್ತಮವಾದ ಆಹಾರವಾಗಿದೆ. ಈ ಡಯಟೀಷಿಯನ್ಸ್ ಅಂತ ಹೇಳ್ತೀವಲ್ಲ, ಈ ಡಯಟೀಷಿಯನ್ಸ್ ಹೇಳೋದು ಫಸ್ಟ್ ಈಗ ಎಲ್ಲಾ ಒಂದು ನರ್ಸಿಂಗ್ ಹೋಮ್ಗಳಲ್ಲಿ ನೀವು ಅಣಬೆಯನ್ನ ತಿನ್ನಿ ಅಂತ ಹೇಳ್ತಾರೆ. ಇದು ಒಂದು ಪಾರ್ಟ್ ಆಫ್ ಅವರ್ ಡಯಟ್ ಆಗಿದೆ. ಸೊ ಹಾಗಾಗಿ ಸಕ್ಕರೆ ರೋಗಿಗಳಿಗೆ ಇದು ಒಳ್ಳೆಯ ಆಹಾರ ಆಗಿದೆ. ಮತ್ತೆ ನಾವು ಪ್ರಾಚೀನ ಕಾಲದಿಂದಲೂ ಸಹಿತ ಚೀನಾ, ಈಜಿಪ್ಟು, ಗ್ರೀಕ್ ದೇಶಗಳಲ್ಲೂ ಸಹಿತ ಇದು ಉಪಯೋಗಿಸುತ್ತಿದ್ರು. ಅನೇಕ ದಾಖಲಾತಿಗಳು ಲಭ್ಯ ಇದೆ. ಆದ್ರಿಂದ ನಮ್ಮ ಒಂದು ಭಾರತ ದೇಶದಲ್ಲೂ ತುಂಬಾ ಹೆಚ್ಚು ಪ್ರಭೇದಗಳಿದ್ದು ಈ ಒಂದು ಚಿಪ್ಪು ಅಣಬೆ ಕೃಷಿ ನಮ್ಮ ಒಂದು ವಾತಾವರಣಕ್ಕೆ ಸೂಕ್ತವಾಗಿರೋದ್ರಿಂದ ಇದನ್ನ ನಾವು ಈ ಕೃಷಿಗೆ ಯೋಗ್ಯವಾಗಿದೆ ಅಂತ ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡ್ತಾ ಇದೀವಿ. ಈ ಚಿಪ್ಪು ಅಣಬೆ ಬೆಳೆಯೋದ್ರಿಂದ ನಮ್ಮ ರೈತರಿಗೆ ಏನೆಲ್ಲ ಅನುಕೂಲ ಇದೆ ಅಂತ ಹೇಳ್ತಾರೆ? ಬಹಳ ಅನುಕೂಲ ಇದೆ. ಈಗ ನಮ್ಗೆ ಕರೋನಾ ಪರಿಸ್ಥಿತಿ ಇರೋ ಟೈಮಲ್ಲಿ ಇದು ಮನೆಗೆ ಒಂದ್ ಸ್ವಲ್ಪ ಹೆಚ್ಚಿನ ಒಂದು ರೈತರಿಗೆ ಈ ಹಣ ದ್ವಿಗುಣಗೊಳಿಸುವಂತಹ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರದವರು ಹೇಳ್ತಾ ಇದ್ರು. ಅದಕ್ಕೆ ಇದು ಹೆಚ್ಚಿಗೆ ಪೂರಕವಾಗಿದೆ. ಅಂದ್ರೆ ಮನೆಯಲ್ಲಿರೋ ಹೆಣ್ಣು ಮಕ್ಕಳು ಮತ್ತೆ ಕೆಲಸ ಇಲ್ದಿರೋರು ಮತ್ತೆ ಮನೆಯಲ್ಲಿರುವ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಈ ಅಣಬೆಯನ್ನು ಸುಲಭವಾಗಿ ಬೆಳೆಯಬಹುದಾಗಿದೆ. ಅಂತಹ ಒಂದು ತಂತ್ರಜ್ಞಾನವನ್ನ ನಾವು ವಿಜ್ಞಾನಿಗಳು ಕಂಡುಹಿಡಿದು ಇದನ್ನ ನಾವು ತುಂಬಾ ಕೃಷಿಗೆ ಯೋಗ್ಯವಾಗಿದೆ ಅಂತ ಎಲ್ಲಾ ಕಡೆ ಹೇಳ್ಕೊಳ್ತಾ ಬಂದಿದ್ದೀವಿ. ಆಗ್ಲೇ ಹೇಳಿದ್ರೆ ಸಾಕಷ್ಟು ಅನುಕೂಲಗಳಿದಾವೆ ಇದನ್ನ ಸೇವಿಸೋದ್ರಿಂದ, ಅಂದ್ರೆ ನಾವು ಬಳಸೋದ್ರಿಂದ ಅಂತ ಹೇಳಿದ್ರೆ, ಇದರ ಒಂದು ಅಂದ್ರೆ ಚಿಪ್ಪು ಅಣಬೆನ ಅಥವಾ ಅಣಬೆನ ನಾವು ಆಹಾರದಲ್ಲಿ ಆಹಾರ ರೂಪದಲ್ಲಿ ನಾವು ಬಳಕೆ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದಾವೆ ಮೇಡಮ್? ನಾನು ಮೊದಲೇ ತಿಳಿಸಿದಂತೆ ಇದರಲ್ಲಿ ಹೆಚ್ಚಿನ ಪೌಷ್ಟಿಕ ಪೋಷಕಾಂಶಗಳು ಇದೆ. ಒಂದು ಸಸಾರಜನಕ ಇದೆ, ಮುಖ್ಯವಾದ ಅನ್ನಾಂಗಗಳಿದೆ, ಆಮೇಲೆ ಖನಿಜಾಂಶಗಳಿದೆ. ಇದನ್ನ ತಿನ್ನೋದ್ರಿಂದ ಬೇಗ ಜೀರ್ಣ ಆಗುತ್ತೆ ಮತ್ತೆ ಸಕ್ಕರೆ ಪೀಡಿತ ರೋಗಿಗಳಿಗೆ ಇದು ತುಂಬಾ ಒಳ್ಳೆಯ ಆಹಾರವಾಗಿದೆ. ನಮ್ಮ ರೈತ ಬಾಂಧವರು ಯಾರಾದರೂ ಈ ಚಿಪ್ಪು ಅಣಬೆನ್ನ ಒಂದು ಬೆಳಿಬೇಕು, ಅದನ್ನ ಉತ್ಪಾದನೆ ಮಾಡಬೇಕು ಅಂದ್ರೆ ಒಂದು ಬೇಸಾಯ ಕ್ರಮಗಳು ಅಥವಾ ಉತ್ಪಾದನೆ ಕ್ರಮಗಳು ಏನಿದಾವೆ, ಯಾವ ರೀತಿ ಬೆಳಿಬೇಕಾಗುತ್ತೆ, ಅದಕ್ಕೆ ಏನೆಲ್ಲ ಬೇಕಾಗುತ್ತೆ ಅದ್ರ ಬಗ್ಗೆ ಹೇಳಿ. ನೋಡಿ, ಈಗ ಈ ಚಿಪ್ಪು ಅಣಬೆಯನ್ನ ಬಹಳ ಸುಲಭವಾಗಿ ನಮ್ಮ ಒಂದು ಹಳ್ಳಿಯಲ್ಲೇ ಬೆಳ್ಕೋಬಹುದಾಗಿದೆ. ಮೊದಲನೇದಾಗಿ ಈ ಅಣಬೆಗೆ ಭತ್ತದ ಹುಲ್ಲನ್ನು ಉಪಯೋಗಿಸಬೇಕು. ನಾವು ಭತ್ತ ಬೆಳೆಯೋ ಪ್ರದೇಶದಿಂದಲೂ ತರಬಹುದು, ಅಥವಾ ಎಲ್ಲಿ ಅದು ನಮಗೆ ದೊರಕುತ್ತೋ ಅಲ್ಲಿಂದ ಭತ್ತದ ಹುಲ್ಲನ್ನ ತಂದು ಅದನ್ನ 1-2 ಕೆಜಿ ಒಣ ಭತ್ತದ ಹುಲ್ಲನ್ನು ತೆಗೆದುಕೊಂಡು 2-3 ಅಂಗುಲ ಚಿಕ್ಕ ಚಿಕ್ಕ ತುಂಡುಗಳಾಗಿ ಫಸ್ಟ್ ಕತ್ತರಿಸಬೇಕು. ಆ ನಂತರ ಅದನ್ನ ರಾತ್ರಿ ತಣ್ಣೀರಿನಲ್ಲಿ, ಸ್ವಚ್ಛವಾದ ನೀರಿನಲ್ಲಿ ನೆನೆಸಬೇಕು. ಬೆಳಗ್ಗೆ ಎದ್ದು ಆ ತಣ್ಣೀರನ್ನ ನಾವು ಬಸಿದು ಬಿಟ್ಟು ಅದನ್ನ ಬಿಸಿ ನೀರಿನಲ್ಲಿ 1/2-1 ಗಂಟೆವರೆಗೂ ನೆನೆ ಹಾಕ್ಬೇಕು. ಯಾಕಂದ್ರೆ ಅದರಲ್ಲಿರೋ ಹುಳ ಹುಪ್ಪಟೆ ಅದನ್ನೆಲ್ಲ ಸ್ವಚ್ಛಗೊಳಿಸುವುದಕ್ಕೋಸ್ಕರ ಇದನ್ನ ನಾವು ಈ ಕ್ರಮವನ್ನ ಮಾಡಬೇಕು. ಮುಂದಿನ ಕ್ರಮ ಏನಂತಂದ್ರೆ, ಇದನ್ನ ಒಂದು ಕಬ್ಬಿಣ ಜರಡಿನಲ್ಲಿ ಹಾಕಿ ನೀರೆಲ್ಲ ಸೋರೋ ತರ ಮಾಡಬೇಕು. ಹೇಗೆ ನಾವು ಅಕ್ಕಿ ತೊಳೆದು ಅದನ್ನ ನಾವು ಬಸಿದ್ ಬಿಟ್ಟು ಅದನ್ನ ಹರವಾಗ್ತಿವಲ್ಲ, ಅದೇ ರೀತಿ ಒಂದು ಪ್ಲಾಸ್ಟಿಕ್ ಚೀಲನೋ ಅಥವಾ ಒಂದು ಗೋಣಿ ಚೀಲದ ಮೇಲೆ ಇದನ್ನ ಹರವು ಬಿಟ್ಟು ಆ ಶೈತ್ಯಾಂಶ ಎಷ್ಟಿರ್ಬೇಕಂದ್ರೆ, 1 ಹಿಡಿ ಭತ್ತದ ಹುಲ್ಲು ನೀವು ಹಿಂಗೆ ಹಿಂಡಿದ್ರೆ ಒಂದು ಸ್ವಲ್ಪನೂ ನೀರು ಬರಬಾರ್ದು, ಆದ್ರೆ ಅದು ಶೈತ್ಯಾಂಶ ಒಳಗೊಂಡಿರ್ಬೇಕು. ಆ ಒಂದು ನಾವು ಸ್ಟೇಜ್ ಅಲ್ಲಿ ಪಾಲಿಥಿನ್ ಕವರ್ಸ್ ತಗೋಬೇಕು, ಅಂದ್ರೆ ಪಾಲಿಥಿನ್ ಚೀಲಗಳು. ಅದು ಎಷ್ಟು ಗಾತ್ರದ ಅಂದ್ರೆ 12-18 ಅಥವಾ 14-24 ಅಂಗುಲ ಅಳತೆ ಪಾಲಿಥಿನ್ ಚೀಲದಲ್ಲಿ ಕೆಲವು ರಂಧ್ರಗಳನ್ನ ಮಾಡಿ ನಂತರ ಹುಲ್ಲನ್ನ ಪದರ ಪದರವಾಗಿ ನಾವು ಹಾಕಬೇಕು. 3-4 ಇಂಚು ಪದರನ ಹಾಕಿ 1 ಹಿಡಿ ಅಣಬೆ ಬೀಜನ ತುಂಬಬೇಕು. ಈ ಅಣಬೆ ಬೀಜ ಉತ್ಪಾದನೆ ನಮ್ಮ ರೈತರಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ನಾವು ಕೃಷಿ ವಿಶ್ವವಿದ್ಯಾಲಯ GKVK ಅಥವಾ IHR ಅಂತ ಇದೆ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಹೆಸರುಘಟ್ಟ, ಅಲ್ಲಿಂದ ನಾವು ತರಬೇಕಾಗತ್ತೆ. 1 ಕೆಜಿ ಅಣಬೆ ಬೀಜಕ್ಕೆ 100 ರೂಪಾಯಿ ಆಗುತ್ತೆ. ಸೊ ಇದನ್ನ ನಾವು ನಮ್ಮ ಒಂದು KVKನಲ್ಲಿ ZHRS ಅಲ್ಲಿ ತರಿಸಿ ನಾವು ರೈತರಿಗೆ ನಾವು ಕೊಡ್ತಾ ಇದೀವಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನೀವು ಬಂದು ನಮ್ಮನ್ನ ಸಂಪರ್ಕಗೊಳಿಸಿದ ಪಕ್ಷದಲ್ಲಿ ನಾವು ತಂದ್ಕೊಡ್ತೀವಿ. ಸೊ ಅಣಬೆ ಬೀಜ ಮಾತ್ರ ನಾವು ಇನ್ಸ್ಟಿಟ್ಯೂಟ್ಸ್ ಇಂದಾನೆ ತರಬೇಕಾಗುತ್ತೆ. ಸೊ ಈ ಅಣಬೆ ಬೀಜ 1 ಹಿಡಿ ಸುಮಾರು 25-30 ಗ್ರಾಂ ಇರುತ್ತೆ. ಅದನ್ನ ಮೊದಲನೇ ಪದರಕ್ಕೆ ಹಾಕಬೇಕು, ನಂತರ ಇನ್ನೊಂದು ಪದರನ ತುಂಬಬೇಕು, ಮತ್ತೆ 1 ಹಿಡಿ ಅಣಬೆ ಬೀಜನ ತಗೊಂಡು ಅದ ಸುತ್ತ ಹಾಕಬೇಕು. ಹೀಗೆ 1 ಕೆಜಿ ಪಾಲಿಥಿನ್ ಕವರ್ ಅಲ್ಲಿ 3 ಪದರ ಬರುತ್ತೆ. 3 ಪದರಕ್ಕೆ 3 ಸಲ ನಾವು ಅಣಬೆ ಬೀಜನ ಹಾಕಿ ಅದರ ಒಂದು ಬಾಯನ್ನ ರಬ್ಬರ್ ಬ್ಯಾಂಡ್ ಅಥವಾ ದಾರದಿಂದ ಕಟ್ಟಿ ಸುಮಾರು 15-20 ರಂಧ್ರಗಳು ಮಾಡಬೇಕು. ಆ ರಂಧ್ರಗಳು ನಾವು ಏನಕ್ಕೆ ಮಾಡ್ಬೇಕಂದ್ರೆ ಗಾಳಿ ಆಡಬೇಕಾಗತ್ತೆ. ಈ ತರ ಒಂದು ನಾವು ತಯಾರಿಸಿದ ಅಣಬೆ ಚೀಲವನ್ನ ಕತ್ತಲೆ ಕೋಣೆಯಲ್ಲಿ ಇಡಬೇಕು. ಯಾಕಂದ್ರೆ ಅಣಬೆ ಒಂದು ಹರಿತಿಲ್ಲದ ಸಸ್ಯ ಅಂತ ಹೇಳ್ತಾರೆ, ಇದಕ್ಕೆ ಬೆಳಕು ಬೇಕಾಗೋದಿಲ್ಲ. ಹಸಿರು ಗಿಡಗಳಿಗೆ ಬೆಳಕು ಬೇಕು, ಯಾಕಂದ್ರೆ ಅದರಲ್ಲಿ ಹರಿತಿರುತ್ತೆ. ಆದ್ರೆ ನಮ್ಮ ಅಣಬೆಗೆ ಇದು ಹರಿತಿಲ್ಲದ ಸಸ್ಯ, ಸಸ್ಯದ ಆಕಾರ ಬೆಳೆಯೋದ್ರಿಂದ ನಾವು ಅದನ್ನ ಸಸ್ಯ ಅಂತ ಹೇಳ್ತೀವಿ. ಇದನ್ನ ನಾವು ಕತ್ತಲ ಕೋಣೆಯಲ್ಲಿ ಇಟ್ಟು ಅದಕ್ಕೆ ದಿನಕ್ಕೆ 2-3 ಬಾರಿ ನೀರನ್ನ ಸಿಂಪರಣೆ ಮಾಡ್ತಾ ಇರಬೇಕು. ಯಾವುದೇ ರೀತಿಯಲ್ಲಿ ಅದು ಒಣಗಬಾರ್ದು. ಇದು ಬೇರೆ ಒಂದು ಕೃಷಿಗೆ ಸಮಾನವಾಗಿರೋದ್ರಿಂದ ಅದಕ್ಕೆ ಬೀಜ, ಅಣಬೆ ಬೀಜ ಅಂತ ನಾವು ಹೆಸರು ಕೊಟ್ಟಿರೋದ್ರಿಂದ ಇದಕ್ಕೆ ಶೈತ್ಯಾಂಶ ಬಹುಮುಖ್ಯ. ಆಮೇಲೆ ಆ ಒಂದು ಕೋಣೆಯಲ್ಲಿನ ಸ್ವಚ್ಛತೆಯನ್ನು ಸಹಿತ ಕಾಪಾಡಬೇಕು. 2% ಫಾರ್ಮಲಿನ್ ಹಾಕಿ ಅದನ್ನ ದಿನ ಸ್ವಚ್ಛಗೊಳಿಸಿ ದಿನಕ್ಕೆ 2-3 ಬಾರಿ ನಾವು ನೀರನ್ನ ಸಿಂಪರಣೆ ಮಾಡಿ ನಂತರ ಅದಕ್ಕೆ ಬೇರೆ ಪೋಷಕಾಂಶಗಳು ಭತ್ತದ ಹುಲ್ಲಿನಿಂದ ಸಿಗೋದ್ರಿಂದ ಅದು ಬೆಳೆಯಕ್ಕೆ ಶುರು ಆಗತ್ತೆ. 15-20 ದಿವಸ ಆದ್ಮೇಲೆ ನಿಮಗೆ ಏನನ್ಸತ್ತೆ, ಚೀಲ ಫುಲ್ಲು ಬಿಳಿ ಹತ್ತಿ ತುಂಬಿಕೊಂಡಂಗೆ ಕಾಣಿಸುತ್ತೆ. ಆ ಒಂದು ನಾವು ಸ್ಟೇಜ್ ಅಲ್ಲಿ, ಆ ಒಂದು ಸ್ಟೆಪ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಪಾಲಿಥಿನ್ ಕವರ್ನ ನಾವು ಕಟ್ ಮಾಡ್ಬಿಟ್ಟು ತೆಗೆದು ಬಿಡ್ಬೇಕು, ಹಾಗೇನೆ ಇಡಬೇಕು. ಆಮೇಲೆ 2-3 ದಿನ ಆಗಿದ ತಕ್ಷಣ ಏನಾಗುತ್ತೆ, ಸಣ್ಣ ಸಣ್ಣ ಗುಂಡು ಸೂಜಿ ಆಕಾರದ ಅಣಬೆ ಬೆಳೆಯಕ್ಕೆ ಶುರು ಆಗುತ್ತೆ. ಆಮೇಲೆ 2-3 ದಿವಸ ಗುಂಡು ಸೂಜಿ ತರ ಬರುತ್ತೆ, ಮತ್ತೆ ಇನ್ 2-3 ದಿನ ಬಿಟ್ಟ ತಕ್ಷಣ ಅದು ಅರಳತ್ತೆ. ಹೇಗೆ ಅರಳತ್ತೆ, ಕಪ್ಪೆ ಚಿಪ್ಪಿನ ತರ ಅರಳತ್ತೆ. ಅದಕ್ಕೋಸ್ಕರ ನಾವು ಇದನ್ನ ಕಪ್ಪೆ ಚಿಪ್ಪಿನ ಅಣಬೆ ಅಂತ ಹೇಳ್ತಾ ಇದೀವಿ. ಈ ರೀತಿ ನಾವು ಚೀಲದ ಬಾಯನ್ನ ಕಟ್ಟಿ ಅದನ್ನ ಅದ್ರ ಮೇಲೆ ದಿನಾಂಕ ಗುರುತಿಸಬೇಕಾಗತ್ತೆ, ಮತ್ತೆ ಸ್ವಚ್ಛವಾದ ಸ್ಥಳದಲ್ಲಿ ಇಡಬೇಕಾಗತ್ತೆ, ಮತ್ತೆ ಇದರ ಉಷ್ಣಾಂಶ 20-30 ಡಿಗ್ರಿ ಬೇಕಾಗತ್ತೆ. ನಮ್ಮ ವಾತಾವರಣದಲ್ಲಿ ಈ ಒಂದು ಪ್ರದೇಶಕ್ಕೆ ಗರಿಷ್ಠ ಉಷ್ಣಾಂಶ ಸ್ವಲ್ಪ ಏರಿದ್ರೂ ಪರವಾಗಿಲ್ಲ, ಇದು ಈ ಚಿಪ್ಪು ಅಣಬೆನ ವ್ಯವಸ್ಥಿತವಾಗಿ ಚೆನ್ನಾಗಿ ಇಲ್ಲಿ ಬೆಳೆಯತ್ತೆ ಅಂತ ನಾವು ತೋರಿಸ್ಕೊಟ್ಟಿದೀವಿ ರೈತ ಬಾಂಧವರಿಗೆ. ಮತ್ತೆ ರೈತರು ಸಹಿತ ಇದನ್ನು ಬೆಳೆದು ಚೆನ್ನಾಗಿ ಬರ್ತಾ ಇದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಂತರ 18-20 ದಿವಸಗಳನ್ನು ಹೇಳಿದಂಗೆ ಅದನ್ನ ನೆರಳಿನಲ್ಲಿ ಇಡಬೇಕು ಮತ್ತೆ ಕತ್ತಲಿನಲ್ಲಿ ಇಡಬೇಕು. ನಂತರ 75% ನಾವು ಆ ಕೊಠಡಿಯ ಆರ್ದ್ರತೆಯನ್ನು ಕಾಪಾಡಬೇಕು. ಯಾವಾಗಲೂ ಈ ಆರ್ದ್ರತೆಯನ್ನು ನಾವು ಕಾಪಾಡೋದು ಬಹಳ ಮುಖ್ಯ. ಇದಕ್ಕೆ ತುಂಬ ತಂಪಾಗಿರಬೇಕಾಗುತ್ತೆ. ಸೊ ಹಾಗಾಗಿ ನಾವು ಗೋಡೆಗಳಿದ್ರೆ ಗೋಡೆಗಳು ಅಥವಾ ಕಿಟಕಿಗಳಿಗೆ ಗೋಣಿ ಚೀಲಗಳನ್ನು ಅದನ್ನು ಒದ್ದೆ ಮಾಡಿ ಅದನ್ನು ಇಳಿಬಿಟ್ಟು ದಿನಕ್ಕೆ 2-3 ಬಾರಿ ನಾವು ನೀರು ಚುಮುಕಿಸ್ತಾ ಇರಬೇಕಾಗುತ್ತೆ. ಈ ರೀತಿ 18-20 ದಿವಸಗಳಾದಮೇಲೆ ಪಾಲಿಥೀನ್ ಚೀಲವನ್ನು ಕತ್ತರಿಸಿ ತೆಗೆದು ಆ ಹುಲಿನ ಕಂತೆಯನ್ನು ಮತ್ತೆ ಸ್ವಚ್ಛವಾದ ಮತ್ತೆ ಮಂದ ಬೆಳಕು ಇರೋಂತ ಕೊಠಡಿಗೆ ನಾವು ಹಾಕಬೇಕಾಗುತ್ತೆ. ಒಂದು ಚೀಲದಿಂದ ಇನ್ನೊಂದು ಚೀಲಕ್ಕೆ ಅಂತರನ ಕಾಪಾಡ್ಕೋಬೇಕು. ಯಾಕಂದ್ರೆ ಆ ಒಂದು ಕಪ್ಪೆ ಚಿಪ್ಪ ಅರಳೋದ್ರಿಂದ ಅದು ಸ್ವಲ್ಪ ಸ್ವಲ್ಪ ದೂರದಲ್ಲಿ ನಾವು ಇಡಬೇಕಾಗುತ್ತೆ, ಒತ್ತು ಇಡ್ಕೂಡ್ದು. ನಂತರ ಈ ಹುಲಿನ ಕಂತೆಯ ಮೇಲೆ ನಾನು ಹೇಳಿದ ಪ್ರಕಾರ 3-4 ಸಲ ತಣ್ಣೀರನ್ನು ಸಿಂಪಡಿಸ್ತಾ ಇರಬೇಕು. ಈ 4-5 ದಿನಗಳಲ್ಲಿ ನಾನು ಹೇಳಿದ ಹಾಗೆ ಅಣಬೆ ಮೊಳಕೆ ಒಡೆದು ಅದು ಕೊಯ್ಲಿಗೆ ಬರುತ್ತದೆ. ಈ ರೀತಿ ಕೊಯ್ಲಿಗೆ ಬರೋದು 3-4 ಬಾರಿ ಒಂದು ಚೀಲದಿಂದ ನಾವು ಪಡೆಯಬಹುದಾಗಿದೆ. ಒಂದು ಸಲ ಕೊಯ್ಲಿಗೆ ಬಂದಾಗ ಅದು ಅರಳದಾಗ ಕನಿಷ್ಠ ನಮಗೆ 200-300 ಗ್ರಾಂ ಅಷ್ಟು ಸಿಗತ್ತೆ. ಈ ರೀತಿ ನಾವು 3 ಬಾರಿ ಕೊಯ್ಲು ಮಾಡಬಹುದಾಗಿದೆ. ಒಂದು ಚೀಲದಿಂದ ನಮ್ಮ ರೈತರಿಗೆ ಕನಿಷ್ಠ 1/4 ಕೆಜಿಯಿಂದ 3/4 ಕೆಜಿಯಷ್ಟು ಅಣಬೆ ಬೆಳೆಯಬಹುದು ಅಂತ ನಾನು ಖಚಿತವಾಗಿ ಹೇಳ್ತೀನಿ. ಯಾಕಂದ್ರೆ ನಮ್ಮ ಪಬೂರ್ ಫಾರ್ಮಲ್ಲೂ ನಾವು ರೈತರಿಗೆಲ್ಲ ತರಬೇತಿಯನ್ನು ಕೊಟ್ಟು ಬೆಳೆಸಿದೀವಿ, ಮತ್ತೆ ನಮ್ಮ ಹಳ್ಳಿಯಿಂದ ರೈತರು ಬಂದು ಇದನ್ನು ತಗೊಂಡು ಹೋಗಿ ಬಹಳ ಚೆನ್ನಾಗಿ ಬರ್ತಾ ಇದೆ ಅಂತಾನು ಮಾಹಿತಿ ಕೊಟ್ಟಿರೋದ್ರಿಂದ ನಾನು ನಿಮಗೆ ಯಾವುದೇ ಒಂದು ಅನುಮಾನ ಇಲ್ದಿರ 1 ಕೆಜಿ ಪಾಲಿಥಿನ್ ಕವರಿಂದ ನಿಮಗೆ ಮಿನಿಮಮ್ 1 ಕೆಜಿ ಆದ್ರೂ ಅಣಬೆ ಬೆಳೆಯಬಹುದು. ಈಗ 1 ಕೆಜಿ ಅಣಬೆಗೆ ಕನಿಷ್ಠ ಅಂತಂದ್ರೂ 200 ರೂಪಾಯಿ ಮಾರಾಟ ಆಗ್ತಾ ಇದೆ. ಸೊ ಈ ರೀತಿ ನಮಗೆ ಹೆಚ್ಚು ಲಾಭದಾಯಕನೂ ಆಗಿದೆ, ಕಡಿಮೆ ಖರ್ಚಿನಲ್ಲಿ ನಾವು ಈ ಚಿಪ್ಪು ಅಣಬೆ ಕೃಷಿಯನ್ನ ಈ ಒಂದು ಉಷ್ಣಾಂಶ ಇರೋ ಕಡೆ ನಮ್ಮ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಚೆನ್ನಾಗಿ ಬೆಳೆಯಬಹುದಾಗಿದೆ. ಈಗ ಯಾರಾದರೂ ನಮ್ಮ ರೈತ ಬಾಂಧವರು ಅಥವಾ ನಮ್ಮ ರೈತ ಮಹಿಳೆಯರು ಈ ಅಣಬೆ ಕೃಷಿಯನ್ನ ಮನೆಯಲ್ಲೇ ನಾವು ಮಾಡಬೇಕು ಅಂದ್ರೆ ಎಷ್ಟು ಖರ್ಚಾಗಬಹುದು ಮತ್ತು ಅದನ್ನ ಅವ್ರು ಮಾಡೋದ್ರಿಂದ ಎಷ್ಟು ಉಳಿತಾಯ ಆಗ್ಬೋದು? ಈಗ ನೋಡಿ, 1 ಕೆಜಿ ಅಣಬೆ ಬೀಜವನ್ನ ನಾವು ಇಲ್ಲಿ ಈ ವಲಯ ಕೃಷಿ ಸಂಶೋಧನಾ ಕೇಂದ್ರದಿಂದಾಗಲಿ ಇಲ್ಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಾಗಲಿ ನಾವು ರೈತರಿಗೆ ಕೊಡ್ತೀವಿ. ನಮಗೆ ಒಂದು ಪ್ರಾಜೆಕ್ಟ್ ಇದ್ರೆ ನಾವು ಫ್ರೀಯಾಗಿ ಸಪ್ಲೈ ಮಾಡಿದ್ದೀವಿ. ಇಲ್ದಿರೋದ್ರಿಂದ 100 ರೂಪಾಯಿ 1 ಕೆಜಿ ಅಣಬೆ ಬೀಜ. ನಂತರ ಈ 1 ಕೆಜಿ ಅಣಬೆ ಬೀಜದಿಂದ ನಾವು 10 ಪಾಲಿಥಿನ್ ಕವರ್ಗಳನ್ನ ತುಂಬಬಹುದು. ನಾನು ಆಗ್ಲೇ ಹೇಳಿದ ಹಾಗೆ ಆ ಉತ್ಪಾದನಾ ಕ್ರಮದಲ್ಲಿ 1 ಪಾಲಿಥಿನ್ ಕವರ್ ಅಲ್ಲಿ 3 ಪದರ ಹಾಕಿ 25-30 ಗ್ರಾಂ ಅಣಬೆ ಬೀಜನ ಹಾಕಿದ್ರು ಸಹಿತ ನಾವು 8-10 ಪಾಲಿಥಿನ್ ಕವರ್ಗಳನ್ನ ತುಂಬಬಹುದು. ಒಳ್ಳೆ ಬೀಜವನ್ನೇ ನಾವು ಕೊಡ್ತಿರೋದ್ರಿಂದ ಎಲ್ಲಾ ಒಂದು ಪಾಲಿಥಿನ್ ಕವರ್ ಅಲ್ಲಿ ನಾವು ಕನಿಷ್ಠ 500-1 ಕೆಜಿಯಷ್ಟು ಅಣಬೆಯನ್ನ ನಾವು ಕೊಯ್ಲು ಮಾಡಬಹುದು. ಹೀಗಾಗಿ 1 ಕೆಜಿ ಅಣಬೆ ಬೀಜದಿಂದ 10 ಪಾಲಿಥಿನ್ ಕವರ್ ತುಂಬೋದ್ರಿಂದ ಅಣಬೆಯ 1 ಕೆಜಿ ತುಂಬಿರೋ ಪಾಲಿಥಿನ್ ಕವರ್ ಅಲ್ಲಿ ನಮಗೆ ಕನಿಷ್ಠ 1 ಕೆಜಿ ಅಂತಾನೆ ಇಟ್ಕೊಳ್ಳಿ, 1 ಕೆಜಿ ಅಣಬೆಯನ್ನ ನಾವು ಕೊಯ್ಲು ಮಾಡಬಹುದು. ಹಾಗಾದ್ರೆ ಎಷ್ಟಾಯ್ತು? 10 ಕೆಜಿಯಷ್ಟು ನಮಗೆ ಸಿಗುತ್ತೆ. 1 ಕೆಜಿ ಅಣಬೆ ಈಗ 200-300 ರೂಪಾಯಿ ಇದೆ ಮಾರ್ಕೆಟ್ ಅಲ್ಲಿ. 200 ರೂಪಾಯಿ ಅಂತ ನಾವು ತಗೊಂಡ್ರು ಸಹಿತ 200 × 10 2,000 ಆಗುತ್ತೆ. 1 ಕೆಜಿ ಅಣಬೆ 100 ರೂಪಾಯಿ ಆಗುತ್ತೆ. ಸೊ 2,000 ಅಣಬೆ ಬೀಜ ಮತ್ತೆ ಹುಲ್ಲು, ಭತ್ತದ ಹುಲ್ಲು, ಪಾಲಿಥಿನ್ ಕವರ್ ಅದೆಲ್ಲ ಸೇರಿಸಿದ್ರು ಸಹಿತ ನಮಗೆ 100+100 200 ರೂಪಾಯಿ ಖರ್ಚಾಗ್ಬೋದು. ಸೊ ನಿಮಗೆ 1 ಕೆಜಿ ಪಾಲಿಥಿನ್ ಕವರ್ ಇಂದ 200 ರೂಪಾಯಿ ಸಿಕ್ಕರೆ 10 ಕೆಜಿ ಎಷ್ಟಾಯ್ತು? 2,000. 2,000 ರೂಗಳಲ್ಲಿ ನೀವು 200 ರೂಪಾಯಿನ ಕಳೆದ್ರು ಸಹಿತ 1,800 ನಿವ್ವಳ ಲಾಭ ಖಂಡಿತ ಸಿಗುತ್ತೆ. ಈಗ ಎಲ್ಲ ತರಕಾರಿ ರೇಟ್ ತರನೇ ಅಣಬೆ ಬೆಲೆನೂ ಜಾಸ್ತಿ ಆಗಿದೆ. ಇದು ನಾನು 2 ವರ್ಷದ ಹಿಂದಿಂದ ನಾನು ಹೇಳಿದ್ದು, 100 ರೂಪಾಯಿ ಹೋಗ್ತಿತ್ತು, ಈಗ ಮಿನಿಮಮ್ 200 ರೂಪಾಯಿ ಮಾರಾಟ ಮಾಡ್ತಾ ಇದ್ದಾರೆ, ನಮ್ಗೆ ಎಲ್ಲ ಮಾಹಿತಿ ದೊರಕಿದೆ. ಸೊ ಹೀಗಾಗಿ 1,800 ರೂಪಾಯಿ ನೀವು ನಿಮಗೆ ಎಂತ ಒಂದು ಕಷ್ಟ ಸಮಯದಲ್ಲಾಗ್ಲಿ ನಿಮಗೆ ಬೇರೆ ಬೆಳೆಗಳನ್ನ ಬೆಳೆಯಕ್ ಆಗದೇ ಇರೋ ಪಕ್ಷದಲ್ಲೂ ಸಹಿತ ಮನೆಯಲ್ಲೇ ಕೂತ್ಕೊಂಡು ನೀವು 1,500-1,800 ರೂಪಾಯಿ ಲಾಭವನ್ನ ಗಳಿಸಬಹುದು. ನಮ್ಮ ರೈತ ಮಹಿಳೆಯರಿಗಂತೂ ಇದು ತುಂಬಾ ವರದಾನವಾಗಿದೆ. ಮೇಡಮ್, ಈಗ ತಾವು ಹೇಳಿದ್ರಿ ಸ್ವಲ್ಪ ಉಷ್ಣತಾ ತಾಪಮಾನ ಇರೋ ಕಡೆನೂ ಇದನ್ನು ಬೆಳಿಬಹುದು ಅಂತೇಳಿ. ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆ ಸಾಕಷ್ಟು ಏರಿಳಿತಗಳನ್ನು ಕಾಣ್ತದೆ. ಈಗ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಒಂದು ನಮ್ಮಲ್ಲಿ ಉಷ್ಣತೆ ಬಹಳ ಸ್ವಲ್ಪ ಕಡಿಮೆ ಇರ್ತದೆ, ಆದ್ರೆ ಬೇಸಿಗೆಯಲ್ಲಿ ಅತಿ ಹೆಚ್ಚು 40 ಡಿಗ್ರಿ ದಾಟಿ ಹೋಗಿರ್ತದೆ. ಇಲ್ಲಿನ ಒಂದು ವಾತಾವರಣದಲ್ಲಿ ನಾವು ಈ ಅಣಬೆ ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಖಂಡಿತ ಸಾಧ್ಯವಾಗುತ್ತೆ. ನಾನು ವಿಜ್ಞಾನಿಯಾಗಿ ಇಲ್ಲಿ ಸುಮಾರು 7 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಮಗೆ ಕರ್ನಾಟಕ ಸರ್ಕಾರದಿಂದ ಒಂದು ಅಣಬೆ ಕೃಷಿ ಮೇಲೆ ನನಗೆ ಪ್ರಾಜೆಕ್ಟ್ ಕೊಟ್ಟಿದ್ರು. ಸೊ ನಮ್ಮ ರೈತರ ಸುತ್ತಮುತ್ತಲ ಇರೋರೆಲ್ಲಾನು ಇಲ್ಲಿ ಧರ್ಮಪುರ ಏರಿಯಾ ಮತ್ತೆ ಯಳ್ನಾಡು ಆಮೇಲೆ ಹೊಸದುರ್ಗ ಅಲ್ಲೆಲ್ಲ ಹೋಗಿ ತರಬೇತಿ ಕಾರ್ಯಕ್ರಮಗಳನ್ನು ಕೊಟ್ಟು ರೈತರಿಂದ ನಾನು ಬೆಳೆಸಿದ್ದೀನಿ. ಸೊ ಅವಾಗ ಉಷ್ಣಾಂಶದಲ್ಲೇನು ಅವರು ತುಂಬ ಚೆನ್ನಾಗಿ ಅಣಬೆಯನ್ನು ಬೆಳೆದು ನಮಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಯಾವುದೇ ಒಂದು ಅನುಮಾನ ಇಲ್ದಿರಾ ಈ ಒಂದು ಪ್ರದೇಶಕ್ಕೆ ಚಿಪ್ಪು ಅಣಬೆ ಕೃಷಿ ತುಂಬ ಸೂಕ್ತ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಈ ಥರ ಸ್ವಲ್ಪ ಟೆಂಪ್ರೇಚರ್ ಅಂದರೆ ಉಷ್ಣಾಂಶ 40 ಡಿಗ್ರಿಗಿಂತ ಜಾಸ್ತಿ ಆದ ಪಕ್ಷದಲ್ಲಿ ನಾವು ಶೈತ್ಯಾಂಶನ ಜಾಸ್ತಿ ಕಾಪಾಡಬೇಕಾಗತ್ತೆ ಅಷ್ಟೇ. ನಾವೊಂದು ಕೋಣೆಯಲ್ಲಿ ಬೆಳೆಯೋದ್ರಿಂದ ನಾವು ಗೋಣಿತಾಟುಗಳನ್ನು ನೆನೆಸ್ತಾ ಇರಬೇಕಾಗತ್ತೆ. ಅದನ್ನು ಒಣಗಿ ಒಣಗಿ ಹೋದಾಗ ಅದಕ್ಕೆ ನಾವು ನೀರು ಹಾಕಿ ಹಾಕಿ ಶೈತ್ಯಾಂಶನ ನಾವು ಕಾಪಾಡಬೇಕು ಅಷ್ಟೇ, ಇನ್ನೇನಿಲ್ಲ. ಸೊ 40 ಡಿಗ್ರಿಗಿಂತ ಜಾಸ್ತಿ ಹೋಗಿದೆ ನಾನಿನ್ನು ನೋಡಿಲ್ಲ. ಸೊ ಹಾಗಾಗಿ ಇಲ್ಲಿ ಚಿಪ್ಪು ಅಣಬೆ ತುಂಬ ಚೆನ್ನಾಗಿ ಬೆಳೆಯತ್ತೆ, ಅದರಲ್ಲೂ ಈ ಭತ್ತದ ಹುಲ್ಲಿನಲ್ಲಿ ತುಂಬ ಚೆನ್ನಾಗಿ ಬೆಳೆಯತ್ತೆ ಅಂತ ಇದು ಸಂಶೋಧನೆಯ ಪ್ರಕಾರ ಮತ್ತೆ ನಮ್ಮ ರೈತರ ಒಂದು ಸಂಶೋಧನೆಯಿಂದ ನಮಗೆ ಹೇಳಲ್ಪಟ್ಟು ಈಗ ನಾನು ಚಿಪ್ಪು ಅಣಬೆ ಕೃಷಿನ ನೀವು ಧಾರಾಳವಾಗಿ ಚೆನ್ನಾಗಿ ಬೆಳಿಬಹುದು ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ಕೊನೆಯದಾಗಿ ನಮ್ಮ ರೈತರು ಅಥವಾ ರೈತ ಮಹಿಳೆಯರು ಬಿಡುವಿನ ವೇಳೆಯಲ್ಲಿ ಈ ಒಂದು ಚಿಪ್ಪು ಅಣಬೆ ಕೃಷಿಯನ್ನ ಮಾಡಬೇಕಂತ ಬಯಸಿದ್ರೆ ಅವರಿಗೆ ಏನು ಒಂದು ಸಲಹೆಗಳನ್ನ ಹೇಳ್ತೀರಾ? ಮೊದಲನೇದಾಗಿ ನಮ್ಮ ಹೆಣ್ಣು ಮಕ್ಕಳು ಭತ್ತದ ಹುಲ್ಲು ಎಲ್ಲಿ ಹೇರಳವಾಗಿ ಸಿಗುತ್ತೆ ಅಥವಾ ಅವ್ರ ಮನೆಯಲ್ಲೇ ಇದೆಯಾ ಅಂತ ಫಸ್ಟ್ ಖಚಿತಪಡಿಸ್ಕೋಬೇಕು. ನಂತರ ಅಣಬೆ ಬೀಜ ಒಂದು ಎಲ್ಲಿ ದೊರೆಯುತ್ತೆ, ಇದರ ಮಾಹಿತಿ ಎಲ್ಲಿ ಸಿಗತ್ತೆ ಅಂತ ಅದನ್ನು ತಿಳ್ಕೊಬೇಕಾಗತ್ತೆ. ಅದಕ್ಕೆ ನಮ್ಮಂತ ವಿಜ್ಞಾನಿಗಳು ಕಾಲೇಜಲ್ಲಾಗ್ಲಿ ಇಲ್ಲ KVK ನಲ್ಲಾಗ್ಲಿ ಇರ್ತೀವಿ. ನೀವೊಂದು ದೂರವಾಣಿ ಮೂಲಕ ನಮ್ಮ ಸಂಪರ್ಕಿಸಿದ್ರೆ ನಾವು ಖಂಡಿತ ಎಲ್ಲಿ ಸಿಗುತ್ತೆ, ಯಾವಾಗ ಸಿಗುತ್ತೆ, ಇಲ್ಲ ನಾವೇ ಒಂದು ತಂದುಕೊಡೋ ವ್ಯವಸ್ಥೆಯನ್ನು ಸಹಿತ ನಾವು ಮಾಡಿಕೊಡ್ತಾ ಇದೀವಿ. ನಮ್ಮ ರೈತ ಮಹಿಳೆಯರಿಗೆ ಯಾವ ರೀತಿ ಅನುಕೂಲ ಬೇಕೋ ಎಲ್ಲ ನಾವು ಮಾಡಿಕೊಡ್ತೀವಿ. ನಂತರ ಪಾಲಿಥೀನ್ ಕವರ್ಸ್, ರಬ್ಬರ್ ಬ್ಯಾಂಡ್ಸು ಅದನ್ನು ತಂದ್ಕೊಡ್ತೀವಿ, ಇಲ್ಲ ಎಲ್ಲಿ ಸಿಗತ್ತೆ ಅಂತಾನು ಹೇಳ್ತೀವಿ. ಈ ರೀತಿ ನಾವು 3 ವರ್ಷದಿಂದ ಈ ಅಣಬೆ ಕೃಷಿ ಬಗ್ಗೆ ಮಾಡ್ತಾ ಇರೋದ್ರಿಂದ ಬಹಳ ರೈತರು ಬಂದು ನನ್ನ ಹತ್ರ ಮಾಹಿತಿ ತಗೊಂಡು ಬಹಳ ಚೆನ್ನಾಗಿ ಬೆಳೀತಾ ಇದ್ದಾರೆ. ಮತ್ತೆ ಫೋಟೋ ಈಗ ವಾಟ್ಸಪ್ ಇರೋದ್ರಿಂದ ಫೋಟೋಸ್ ಎಲ್ಲ ಕಳಿಸಿ ಬಹಳ ಸಂತೋಷ ಪಟ್ಟು ಅವರು ಮತ್ತೆ ಮತ್ತೆ ಬೆಳೀತಾ ಇದ್ದಾರೆ. ಅವರಿಗೋಸ್ಕರ ನಾನೇ ಹೋಗಿ ಅಣಬೆ ಬೀಜನೂ ತಂದ್ಕೊಡ್ತಾ ಇದ್ದೀನಿ, ಮತ್ತೆ ಅವರು ಹೋಗಿ ತಗೊಂಡ್ಬರ್ತಾ ಇದ್ದಾರೆ. ಎಲ್ಲ ರೀತಿ ಅವರು ಅನುಕೂಲ ಆಗಿರೋದ್ರಿಂದ ಇದ್ರ ಬಗ್ಗೆ ಯಾವುದೇ ಒಂದು ನಿಮಗೆ ಅನುಮಾನ ಬೇಡ ಅಂತ ಹೇಳ್ತಾ ಇದ್ದೀನಿ. ಮೇಡಮ್, ನಮ್ಮ ರೈತರು ಅಥವಾ ನಮ್ಮ ರೈತ ಮಹಿಳೆಯರು ತಾವು ಈ ಒಂದು ಕೃಷಿಯನ್ನು ಮಾಡಬೇಕು ಅಂದ್ರೆ ತಮಗೆ ಸಂಪರ್ಕ ಮಾಡಬೇಕಂದ್ರೆ ಏನ್ ಮಾಡಬೇಕು? ನನ್ನ ಹೆಸರು ಡಾಕ್ಟರ್ DA ಸುಮನ, ಸಹಾಯಕ ಪ್ರಾಧ್ಯಾಪಕರು ವಲಯ ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಸಂಶೋಧನಾ ಕೇಂದ್ರ ಬಬ್ಬೂರ್ ಫಾರ್ಮ್ ಹಿರಿಯೂರು. ಇಲ್ಲಿ ಸ್ವತಃ ಬಂದು ನನ್ನನ್ನು ಭೇಟಿ ಮಾಡಿ ಮಾಹಿತಿ ತಿಳ್ಕೋಬಹುದು. ನನ್ನ ದೂರವಾಣಿ ಸಂಖ್ಯೆ 8971287833. ಈ ದೂರವಾಣಿ ಮೂಲಕನು ಸಂಪರ್ಕಿಸಿ ಮಾತನಾಡಬಹುದು. ಒಳ್ಳೇದು ಮೇಡಮ್, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ. ಈ ಚಿಪ್ಪು ಅಣಬೆ ಕೃಷಿ ಯಾವ ರೀತಿ ಮಾಡಬೇಕು, ಯಾವ ರೀತಿ ಲಾಭ ಆಗುತ್ತೆ, ಅದರಲ್ಲಿ ಯಾವ ರೀತಿಯ ಒಂದು ಪೋಷಕಾಂಶಗಳು ಇರ್ತವೆ, ಅದನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯದಲ್ಲಿ ಯಾವ ರೀತಿಯ ಒಳ್ಳೆಯ ಪರಿಣಾಮಗಳಾಗುತ್ತೆ, ಮತ್ತು ಮಾರ್ಕೆಟ್ನಲ್ಲಿ ಯಾವ ರೀತಿ ಅದಕ್ಕೆ ಒಂದು ಬೇಡಿಕೆ ಇದೆ ಅನ್ನೋದ್ರ ಬಗ್ಗೆನೂ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಚಿಪ್ಪು ಅಣಬೆ ಕೃಷಿ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸೂಕ್ಷ್ಮ ಜೀವಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ DA ಸುಮನ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು B ಸಿದ್ದಣ್ಣ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಇದೊಂದು ಪ್ರಕಟಣೆ. 2021-22 ಆರ್ಥಿಕ ವರ್ಷದ ಸಾಲಿನಿಂದ SSLC ಪರೀಕ್ಷೆಯನ್ನು ಯಶಸ್ವಿಯಾಗಿ ಪೂರೈಸಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿರುವ ಅಧಿಕೃತವಾಗಿ ನೋಂದಣಿಯಾಗಿರುವ ಶಿಕ್ಷಣ ಸಂಸ್ಥೆಗಳು ಅಥವಾ ವಿಶ್ವವಿದ್ಯಾಲಯಗಳಲ್ಲಿ 2022-23 ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ಪ್ರವೇಶ ಹೊಂದಿರುವ ಎಲ್ಲ ರೈತ ಕುಟುಂಬದ ಮಕ್ಕಳಿಗೆ ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ಕೃಷಿ ಇಲಾಖೆಯಿಂದ ವಾರ್ಷಿಕ ಶಿಷ್ಯವೇತನವನ್ನು ಮಕ್ಕಳ ಬ್ಯಾಂಕ್ಗಳ ಖಾತೆಗಳಿಗೆ ನೇರ ನಗದು ವರ್ಗಾವಣೆ ಪದ್ಧತಿಯ ಮೂಲಕ ಜಮೆ ಮಾಡಲಾಗುತ್ತಿದೆ. ಸದರಿ ಯೋಜನೆಯನ್ನು 31-12-2021 ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ರೈತ ಕುಟುಂಬದ ಹೆಣ್ಣು ಮಕ್ಕಳಿಗೂ 2,000 ರೂಪಾಯಿಯಂತೆ ವಾರ್ಷಿಕ ಶಿಷ್ಯವೇತನ ವಿಸ್ತರಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ರೈತ ವಿದ್ಯಾನಿಧಿ ಕಾರ್ಯಕ್ರಮವನ್ನು ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೂ ವಿಸ್ತರಣೆ ಮಾಡಲಾಗಿದೆ. ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳು ರೈತ ವಿದ್ಯಾನಿಧಿ ವಿದ್ಯಾರ್ಥಿ ವೇತನ ಪಡೆಯಲು ಫಿಡ್ ವಿಥೌಟ್ ಲ್ಯಾಂಡ್ ಹಾಗೂ ನರೇಗಾ ಐಡಿ ಕಡ್ಡಾಯವಾಗಿ ಹೊಂದಿರಬೇಕು. ಆದ ಪ್ರಯುಕ್ತ ಸಂಬಂಧಪಟ್ಟ ಪ್ರೌಢಶಾಲೆ ಶಿಕ್ಷಣ ವಿದ್ಯಾರ್ಥಿನಿಯರು ಪದವಿ ಪೂರ್ವ, ಡಿಪ್ಲೊಮಾ, ಪದವಿ ಇತ್ಯಾದಿ ವೃತ್ತಿಪರ ಕೋರ್ಸ್ಗಳು ಮತ್ತು ಎಲ್ಲಾ ಸ್ನಾತಕೋತ್ತರ ಕೋರ್ಸ್ಗಳ ವಿದ್ಯಾರ್ಥಿಗಳು ಪ್ರಸಕ್ತ ಸಾಲಿನಲ್ಲಿ ಸ್ಟೂಡೆಂಟ್ಸ್ ಸ್ಕಾಲರ್ಶಿಪ್ ಪೋರ್ಟಲ್ ಜಾಲತಾಣದಲ್ಲಿ ಅರ್ಜಿ ಸಲ್ಲಿಸಿ ಸದರಿ ಯೋಜನೆಯ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಮಹಾ ಅಭಿಯಾನ 15 ಫೆಬ್ರವರಿಯಿಂದ 31 ಮಾರ್ಚ್ 2023 ರೈತರ ಬೆಳೆ ವಿಮೆ ಪಾಲಿಸಿ ಅವರ ಮನೆ ಬಾಗಿಲಿಗೆ ತಲುಪುವುದು. ಯೋಜನೆಯಡಿ ನೋಂದಣಿ ಮಾಡಿಕೊಳ್ಳುವ ವಿಧಾನ, ಕ್ಲೇಮ್ ಪ್ರಕ್ರಿಯೆ, ವಿಮೆಯ ಬಗ್ಗೆ ಯಾವುದೇ ಕುಂದುಕೊರತೆ ನಿವಾರಣೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ರೈತರ ತರಬೇತಿಗಾಗಿಯೇ ಆಯೋಜಿಸಿರುವ ಫಸಲ್ ಬಿಮಾ ಪಾಠಶಾಲೆಯಲ್ಲಿ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 1800180150551 ಸಂಖ್ಯೆಗೆ ಕರೆ ಮಾಡಿ. ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಗಲ್ಲು ಗಲ್ಲೆನು ತಾಗೆ ಜೇ ಕೈಯಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಕೇಳುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ, ಕೆಟ್ಟ ಬುದ್ಧಿಯ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ. ಸುತ್ತಮುತ್ತಲು ಎತ್ತು ಬೆಳೆಯದೆ, ಸುತ್ತಮುತ್ತಲು ಎತ್ತು ಬೆಳೆಯದೆ, ಆಗು ಬೇಲಿ ತೊಂಡೆಕಾಯಿ, ನೀನಾಗು ಬೇಲಿ ತೊಂಡೆಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಕೇಳುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಕಡಿಯದಿದ್ದರೆ ಖಾರವಾದಿತು ಮೆಣಸಿನಕಾಯಿ, ಕೋಪತಾಪಗಳ ಕಡಿಯದಿದ್ದರೆ ಖಾರವಾದಿತು ಮೆಣಸಿನಕಾಯಿ. ಒಪ್ಪಿಲೆ ಸಂಸಾರ ನಡೆಸಿದರೆ ನೀ, ಒಪ್ಪಿಲೆ ಸಂಸಾರ ನಡೆಸಿದರೆ ನೀನಾದಿ ಹಿಗ್ಗಿ ಹೀರೇಕಾಯಿ, ನೀನಾದಿ ಹಿಗ್ಗಿ ಹೀರೇಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ.